ವಿಧಾನ, ಈ ಸ್ವತ್ತು ನಮೂನೆ ವಿತರಿಸಲು ನಿಗದಿಯಾಗಿರುವ ಕಾಲಾವಧಿ ಹಾಗೂ ತಾಂತ್ರಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಾಗಿರುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ 298 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಅಭಿವೃದ್ಧಿಪಡಿಸಿದ ನೂತನ ತಳಿಗಳನ್ನು ರೈತರಿಗೆ ತಲುಪಿಸುವಂತೆ ಕೃಷಿ ವಿಜ್ಞಾನಿಗಳಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಲಹೆ. ನಿಮ್ಹಾನ್ಸ್ 28ನೇ ಘಟಿಕೋತ್ಸವ, 251 ವಿದ್ಯಾರ್ಥಿಗಳಿಗೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ ಪದವಿ ಪ್ರದಾನ. ಬೆಳಗಾವಿಯಲ್ಲಿ 1264 ಅಗ್ನಿವೀರ ವಾಯು ಪ್ರಶಿಕ್ಷಣಾರ್ಥಿಗಳಿಂದ ನಿರ್ಗಮನ ಪಥಸಂಚಲನ ಹಾಗೂ ಸೋಮವಾರದಿಂದ ವಿಧಾನಮಂಡಲದ ಚಳಿಗಾಲ ಅಧಿವೇಶನ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು. ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ, ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ, ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಗಾರರಾದಂತಹ ಶ್ರೀ ಹೆಚ್ ಕೋಟೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಹೆಚ್ ಕೊಟ್ರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ. ವಿಶೇಷವಾಗಿ ಈ ಭಾಗದ ಬಾಳೆ ಬೆಳೆಗಾರರವರು ಈ ಬಾಳೆ ಬೆಳೆಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಕೊಟ್ರೇಶ್ ಅವರೇ. ನಮಸ್ಕಾರ ಸರ್. ಕೊಟ್ರೇಶ್ ಅವರು ಬಾಳೆ ಬೆಳೆಗಾರರು ಅಥವಾ ಬೇರೆ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ? ಎಲ್ಲ ಮಾಡಿದ್ ಸರ್. ಫಸ್ಟ್ ನುಗ್ಗೆ ಮಾಡಿದ್ವಿ ಸರ್. ನುಗ್ಗೆ ಆದ್ಮೇಲೆ ಕಬ್ಬು ಹಾಕಿದ್ವಿ ಸರ್. ಕಬ್ಬು ಆದ್ಮೇಲೆ ಮತ್ತೆ ಬಾಳೆ ಮಾಡಿದ್ವಿ ಸರ್. ಮತ್ತೆ ನಮ್ಮಪ್ಪರ ಹಿಂದೆ ಮೆಕ್ಕೆಜೋಳ, ನೆಲ್ಲು ಎಲ್ಲ ಚೆನ್ನಾಗಿ. ನಿಮ್ ತಂದೆಯವ್ರ ಕಾಲಘಟ್ಟದಲ್ಲಿ ಬೇರೆ ಬೆಳೆ ಅವೆಲ್ಲ ಬೆಳೆದ್ರು ಸರ್. ತೋಟಗಾರಿಕೆ ಬೆಳೆಗಳಿಗೆ ನಿಮ್ ತಂದೆಯವರು ಟರ್ನ್ ಆಗಿದ್ರ ಅಥವಾ ನಾವಾಗಿ ಸರ್? ನೀವಾಗಿದ್ರಿ. ಯಾವಾಗ, ಎಷ್ಟು ವರ್ಷದಿಂದ ಇದು? 2008 ಸರ್. ಯಾಕೆ ನೀವು ಈ ಕಡೆ ಪರಿವರ್ತನೆ ಆದ್ರಿ? ಅವಾಗ ಲೇಬರ್ ಪ್ರಾಬ್ಲಮ್ ಆಯ್ತು ಸರ್. ಲೇಬರ್ದು ಭಾಳ ಪ್ರಾಬ್ಲಮ್. ನಮ್ಮ ಮನೇಲಿ ಜನ ಕಮ್ಮಿ ಇದ್ವಿ ಸರ್ ಅವಾಗ. ಅವಾಗ ನಾವೇನು ಮಾಡಿದ್ವಿ, 2008-09 ನುಗ್ಗೆ ಅಂತಂದು ಬಂತು ಸರ್. ಮಾರ್ಕೆಟ್ ಚೆನ್ನಾಗಿತ್ತು, ಬಟ್ ಇಲ್ಲಿ ಲೋಕಲ್ ಇದ್ದಿಲ್ಲ. ತಮಿಳ್ನಾಡು ದಾವಣಗೆರೆಯಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ರು ಸರ್. ಅವ್ರು ನಮಗೆ ಟಚ್ ಆದ್ರು ಆ ಟೈಮ್ ಬಂದು, ನಮಗೆ ಈ ಟೈಪ್ ಬೆಳಿಬೋದು, ಈ ಟೈಪ್ ಇಲ್ಲ ಅಂತ ಬಾಗಲಕೋಟೆಗೆ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು ಸರ್. ನಮ್ಮ ಭಾಗದ ರೈತರನ್ನು ಕರ್ಕೊಂಡು ಹೋದಾಗ ನಾವು ಹೋಗಿ ಬಂದು ಅಲ್ಲಿಂದ ನಾ ಅವ್ರು ಕೊಟ್ಟಾಗ ತಳಿ ಅಲ್ಲಿ PKM No. 1 ಅಂತಂದೇಳಿ ಒಂದು ತಳಿ ಕೊಟ್ರು ಸರ್. ನುಗ್ಗೆದು ನುಗ್ಗೆದು ಅದು ಕನಿಷ್ಠ ಅಂತಂದ್ರೆ ಸರ್, ಅವತ್ತು ನಾವು ಹಾಕಿದಾಗ ಫಸ್ಟ್ ಒಂದು ಗಿಡ ಅವ್ರು ಹೇಳಿದ್ರು ನನಗೆ, ನೀನು ಒಂದು ಗಿಡ ಸಾಕಿದ್ರೆ ಒಂದು ಟಗರ್ಮರಿ ಸಾಕಿದಂಗೆ ಅಂತ ಹೇಳಿ ಕಳಿಸಿದ್ರು ಸರ್ ಒಬ್ರು. ಕರೆಕ್ಟ್ ಆಯ್ತು ಸರ್, ಅವ್ರು ಹೇಳ್ದಂಗೆ ಆಗಿತ್ತು ಸರ್. ಅವತ್ತಿಂದ ರಿಸಲ್ಟ್ ಒಂದು ಗಿಡ ಕರೆಕ್ಟ್ 2,000 ರೂಪಾಯಿ ಆಗಿತ್ತು ಸರ್. ಅಲ್ಲಿಂದ ತೋಟಗಾರಿಕೆ ಬೆಳೆಗೆ ಬಂದ್ವಿ ಸರ್. ಈಗಲೂ ನುಗ್ಗೆ ಮುಂದುವರೆದಿದೆ? ಇಲ್ಲ ಸರ್, ತೆಗೆದಿವಿ ಸರ್. ಇವಾಗ 1.5 ವರ್ಷ ಆಯ್ತು. ಸ್ವಲ್ಪ ಅದು ಏನ ಮಳೆ ಜಾಸ್ತಿ ಆಗಿ ಹಂಗಾಗಿ ಸ್ವಲ್ಪ ನಮ್ಮ ನೆಲಗಳು ಸ್ವಲ್ಪ ನೀರ್ ಹಿಡಿತೈತೆ ಸರ್, ತೆಗ್ಗು ಪ್ರದೇಶ. ಹಂಗಾಗಿ ಸ್ವಲ್ಪ ತೆಗೆದ್ ಸರ್. ಹೆಚ್ಚು ನೀರ್ ನಿಂದ್ರಬಾರ್ದು. ನಿಂದ್ರಬಾರ್ದು ಸರ್ ಅದಕ್ಕೆ. ಹಂಗಾಗಿ ಸ್ವಲ್ಪ ತೆಗೆದ್ ಸರ್. ಈಗ ನುಗ್ಗೆ ಇಲ್ಲ? ನುಗ್ಗೆ ಇಲ್ಲ ಸರ್, ಬಾಳೆ ಆಯ್ತು ಸರ್. ಬಾಳೆ ಶುರು ಮಾಡಿದ್ರಿ? ನುಗ್ಗೆ ನಂತರ ಬಾಳೆ ಶುರು ಮಾಡಿದ್ರಿ? ಬಾಳೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಈಗ 10ನೇ ತಿಂಗಳು ಸರ್. ಮಸ್ತಾಗಿ ಮಾಡಿ ಸರ್. ನಿಮ್ಮ ಭಾಗದಲ್ಲಿ ಬಾಳೆ ಬೆಳೆಗಾರರು ಇದ್ರ ಅಥವಾ ಈ ವಾತಾವರಣ ಅಂದ್ರೆ ಈಗ ಹಂಪಪಟ್ಟಣ ಸುತ್ತಮುತ್ತಲು ಪರಿಸರ ವಾತಾವರಣ ಬಾಳೆ ಬೆಳೆಗೆ ಸೂಕ್ತವಾಗಿದೆಯಾ? ಸೂಕ್ತವಾಗಿದೆ ಸರ್, ಚೆನ್ನಾಗಿದೆ, ತೆಗಿಬಹುದು ಸರ್ ಇಳುವರಿ. ಆಮೇಲೆ ಲೇಬರ್ ಮೇಂಟೆನೆನ್ಸ್ ಕಡಿಮೆ ಸರ್. ಈಗ ಒಂದು ನುಗ್ಗೆ ಬಾಳೆ ಹೆಂಗಂದ್ರೆ ಸರ್, ಒಬ್ರಿದ್ರ 2 ಎಕರೆ 3 ಎಕರೆ ಮೇಂಟೈನ್ ಮಾಡ್ಬೋದು ಮಾಡ್ಬೋದು. ಆಮೇಲೆ ಖರ್ಚು ಒಂದ್ ಸರಿ ಸರ್. ಈಗ ಕೊಟ್ಟಿಗೆ ಗೊಬ್ಬರ ನಾನು 9 ಟ್ರಿಪ್ ತಂದು ಅರ್ತ್ ವರ್ಕ್ ಮಾಡಿಸಿ ಗುಂಡಿ ಕಡಿಸಿ ಮಣ್ಣು ಗೊಬ್ಬರ ಮಿಶ್ರಣ ಮಾಡಿ ತೋಟಗಾರಿಕೆಯವರು 2-3 ಔಷಧಿ ಕೊಟ್ಟಿದ್ರು ಸರ್. ಟ್ರೈಕೋಡರ್ಮರ್ ಸಾಫ್ ಅವನ್ನೆಲ್ಲ ರೂಟರ್ನ ಕಲಿಸಿ ಹೊಡೆದು ಹಾಕಿ ಒಂದ್ಸಲ ಹಾಕ್ಬಿಟ್ರೆ ಮುಗಿತಾರ. ಒಂದು ಬೆಳೆ ಬರೋ ತನಕ ನಾವ್ ಅದಕ್ಕೇನು ಕೊಡಲ್ಲ, ಡ್ರಿಪ್ನೇ ಕೊಟ್ಕೊಂತ ಹೋಗೋದಿರ್ತದ ಸರ್. ಲೇಬರ್ ಮೇಂಟೆನೆನ್ಸ್ ಇರಲ್ಲ ಸರ್. ಆ ಒಂದು ಇದಕ್ಕೆ ಬಾಳೆ ಒಂದು ಹೆಚ್ಚು ಜನ ಕೆಲಸದಲ್ಲಿ ತೊಡ್ಕೊಳ್ಬೇಕಾಗಿಲ್ಲ, ಆಗಿಲ್ಲ. ಹಂಗಾಗಿ ಬಾಳೆ ಬೆಳೆ ಬಂದ್ರಿ. ಸರ್ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ? ಈ G9 Williams ಅಂತಂದ ಹೇಳಿ ಹೊಸ್ತಾಗಿ ಸರ್, ಬೊಮ್ಮಳಿ ನಮ್ಮ ಮಗ್ರಿ ಬೊಮ್ಮಳಿ ತಾಲೂಕ್ನಾಗ ನಾವು ಫಸ್ಟ್ ಸರ್ ವಿಲಿಯಮ್ಸ್ ಅನ್ನ ತಗೊಂಡ್ಬಂದ್ರಿ. ಹೌದಾ? G9 ವಿಲಿಯಮ್ಸ್ ಅಂತ ಬರೀ G9 ಬರ್ತದೆ ಸರ್ ಫಸ್ಟ್. ವಿಲಿಯಮ್ಸ್ ಅಂತ ತಂದದ್ ನಾನ್ ಫಸ್ಟ್. ಏನು ವಿಶೇಷತೆ? ವಿಶೇಷತೆ ಏನ್ ಸರ್ ಅದು ಅಂತಂದ್ರೆ ಕಾಯಿ ಶೈನಿಂಗ್ ಇರ್ತದ ಸರ್, ಗಿಡ ಹೈಟ್ ಹೋಗ್ತದ ಸರ್, ಹೈಟ್ ಹೋಗ್ತದ ಸರ್, ತೂಕ ಜಾಸ್ತಿ ಬರ್ತದೆ. ಓಹೋ, ಗೊನೆ ದೊಡ್ಡದು? ಗೊನೆ ದೊಡ್ಡದು ಬರ್ತದೆ. ಎಷ್ಟು ತೂಕ ಬರುತ್ತೆ ಗೊನೆ? ಅವರು ಒಂದು ಗೊನೆ 50-60 kg ಹೇಳ ಸರ್. ನಮ್ದು ಹೇಳಿದ್ನಲ್ಲ ಸರ್, ಈಗ ಒಂದು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ನೀರು ನಿಂದಿರ್ತದ, ಆ ಟೈಪ್ ಮಳೆ ಜಾಸ್ತಿ ಆಗಿ ಒಂದು ಭಾಗದಾಗ ಕಡಿಮೆ ಐತೆ ಸರ್ ಗೊನೆ. ಒಂದು ಭಾಗದಾಗ ಜಾಸ್ತಿನ ಐತೆ ಸರ್, ಅವ್ರು ಹೇಳಿದ್ಕಿಂತ 60-70 kg ಜಾಸ್ತಿ. ಹಂಗೂ ಇದೆ? ಹ್ಮ್ ಸರ್. ಹಂಗೈತೆ ಸರ್. ಈಗ 1 ಎಕರೆ ಬಾಳೆ ಬೆಳೀತಾ? 2 ಎಕರೆ. 2 ಎಕರೆ. ಎಷ್ಟು ಗಿಡಗಳು ಕೂತಿದಾವೆ? 1300 ಗಿಡ ಕುಂತಾವ್ ಸರ್. 1300 ಗಿಡಗಳು ಕೂತಿದಾವೆ. ಒಂದು ಗಿಡದಿಂದ ಒಂದ್ ಗಿಡಕ್ಕ 5 ಅಡಿ ಡಿಸ್ಟೆನ್ಸ್. ಅಷ್ಟಂತ್ರ ಬೇಕೇ ಬೇಕು. ಹ್ಮ್ ಸರ್. ಮತ್ತೆ ಅಗಲ 8 ಫೀಟ್ ಸರ್ ಒಳಗ. ಈಗ ಬಾಳೆ ಬೆಳೆ ಬೆಳಿಬೇಕು ಅಂತ ನಿರ್ಧಾರ ಮಾಡಿದಾಗ ನಿಮ್ಮ ಭೂಮಿಯ ಗುಣಮಟ್ಟ ಹೇಗಿದೆ, ಮಣ್ಣಿನ ಪರೀಕ್ಷೆ ಮಾಡೋದಾಗ್ಲಿ ಇದನ್ನೆಲ್ಲ ಮಾಡಿದ್ರೆ? ಅವ್ರು ಮಾಡಿದ್ಮೇಲೆ ಸೂಕ್ತ ಅಂತಂದ್ ಹೇಳಿದ್ಮೇಲೆ ಅವ್ರ ಮಾರ್ಗದರ್ಶನದಲ್ಲೇ ಮಾಡಿ. ಮಣ್ಣಿನ ಆರೋಗ್ಯ ಕಾರ್ಡ್ ಕೊಟ್ಟರೆ ನಿಮ್ಗೆ? ಹ್ಮ್ ಸರ್, ಕೊಟ್ಟರ್. ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಅದಕ್ಕೆ ಕಾರ್ಡ್ ಕೊಡ್ತಾರೆ? ಹ್ಮ್ ಕೊಟ್ಟರ್. ತಗೊಂಡಿದ್ರಿ? ನೀರು ಏನೇನು ಕೊರತೆ ಇತ್ತು ಭೂಮಿಯೊಳಗೆ? ಪೊಟ್ಯಾಶ್. ಹ್ಮ್, ಫಸ್ಟ್ ಪೊಟ್ಯಾಶ್ ಸರ್ ನಮ್ ಭೂಮಿ ಕೊರತೆ ಇರೋದು. ಓಹೋ. ಆಮೇಲೆ ಕೊಟ್ಟಿಗೆ ಗೊಬ್ಬರ. ಇಷ್ಟು ದಿನ ಅದು ನೆಲ್ಲ ಹಾಕಿ 50-60 ಚೀಲ ನಮ್ಮ ಅಪ್ಪರ ಗೊಬ್ಬರ ಹೂಕಿ ಬಿಡ್ತಾರ ಸರ್. ಅದು ಸ್ವಲ್ಪ ಎಲ್ಲ ಜೊಳ್ಳಾಗಿತ್ತು ಸರ್ ಭೂಮಿ. ನಾವೇನ್ ಮಾಡಿ ನಮ್ಗೇನ್ ಹೇಳಿದ್ರು ಸರ್ ಅವ್ರು, ಈ ಹೊಲಕ್ಕ ನಿಮ್ಮ ಕೆರೆ ಮಣ್ಣು, ಕೆರೆ ಒಂಡ್ ಇರ್ತತಲ್ಲ ಕೆರೆ ಮಣ್ಣು, ಅದು ನಿಮ್ಮ ಗಿಡಕ್ಕ ಇಷ್ಟು ಕ್ವಾಂಟಿಟಿ ಬೇಕು, 20 ಟ್ರಿಪ್ ಮಣ್ಣು, 10 ಟ್ರಿಪ್ ಕೊಟ್ಟಿಗೆ ಗೊಬ್ಬರ, ಹೂಳು ಹೂಳು ಹಾಕ್ಬೇಕು. ಹ್ಮ್ ಸರ್, ಹೂಳು. ಈ ಟೈಪ್ ಅವರೆಲ್ಲ ಹಚ್ಕೊಟ್ಟಿದ್ರು ಸರ್. ಅದೇ ಟೈಪ್ ಅವ್ರ ಮಾರ್ಗದರ್ಶನದಾಗ ಅವ್ರ ಮುಖಾಂತರನೇ ಮಾಡ್ಸಿವಿ ಸರ್, ತೋಟಗಾರಿಕೆ ಇಲಾಖೆಯಿಂದ ಮಾಡ್ಸಿವಿ ಸರ್. ಅಂದ್ರೆ ನೀವು ಕೆರೆ ಹೂಳನ್ನ ನೀವೇ ತಗೊಂಡ್ಬಂದು ಹಾಕ್ತೀವಿ? ನಾವೇ ತಗೊಂಡ್ಬಂದು ಹಾಕಿವಿ ಸರ್. ಸೊ ಇದು ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೊಂಡು? ಹ್ಮ್, ಭೂಮಿ ಸಿದ್ಧತೆ. ಈಗ G9 Williams ಅಂತ ಹೇಳಿದ್ರಿ, ಈ ತಳಿ ನಿಮ್ಗೆ ಹೇಗ್ ಪರಿಚಯ ಆಯ್ತು, ಎಲ್ಲಿ ಪರಿಚಯ ಆಯ್ತು? ಭೀಮರೆಡ್ಡಿ ಅಂತಂದೇಳಿ ದೊಡ್ಡ ಬಾಳೆ ಬೆಳೆಗಾರ ಸರ್. ಎಲ್ಲಿ? ಕೊಪ್ಪಳದಲ್ಲಿ. ಹ್ಮ್, ಕೊಪ್ಪಳ ಸರ್ ಅವ್ರದ. ಕೊಪ್ಪಳ ಅಂದ್ರೆ ಕೊಪ್ಪಳನ ಬೇರೆ ಊರು? ಕೊಪ್ಪಳನ ಪ್ರಾಪರ್ ಕುಷ್ಟಗಿ ಇರ್ಬೇಕು ಸರ್ ಅವ್ರು. ಪ್ರೆಸೆಂಟ್ ಅವ್ರದ್ದು ಈಗ ಒಂದು 15-20 ಎಕರೆ ಇರ್ಬೋದು ಸರ್. ಬಾಳೆನೆ? ಬಾಳೆನೆ. ಅವ್ರು ಬಾಳ ವರ್ಷದಿಂದ ಬಾಳೆ ಸಸಿ ಕೊಟ್ಟಂತ ಬಾಳೆದು ವ್ಯಾಪಾರ ಕೂಡ ಮಾಡಿದ ಆಗ್ತಾರ ಸರ್ ಅವ್ರು. ನಾವು ಅವ್ರಿಗೆ ಸಿಕ್ಕಿದ್ವಿ ಈ ಟೈಪ್. ನಮಗೆ ಸಾರ್ ಹೇಳಿದ್ವಲ್ಲ ಸರ್, ಇವು ನುಗ್ಗಿ ತೋಟಗಾರಿಕೆ ಬೆಳೆಗೆ ಬಂದಾಗ ನಮಗೆ ನಾಗರ ಸರ್ ಅಂತ ಪರಿಚಯ ಸರ್ ಅವರು. ಅವರೇ ಅವ್ರ ನಂಬರ್ ಕೊಟ್ರು ಸರ್. ಅವ್ರಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಮತ್ತೆ ನಮಗೆ ನಂಬರ್ ಕೊಟ್ಟಮೇಲೆ ಅವ್ರನ್ನ ಇದು ಮಾಡಿ ಸಸಿ ಕರೆಸಿ. ಟೈಮಿಂಗ್ G9 Williams ಅಲ್ಲೇ ತಗೊಂಡ್ರಿ? ಕೊಪ್ಪಳದಲ್ಲೇ? ಕೊಪ್ಪಳದಲ್ಲೇ ಸರ್, ಬೆಂಗಳೂರಿಂದ ತರಿಸ್ಯಾರ ಸರ್. ಹೆಂಗೆ, ಏನ್ ರೇಟ್ ಅಲ್ಲಿ ತಗೊಂಡ್ರಿ? 14 ರೂಪಾಯಿ ಏಲಕ್ಕಿ ಬಾಳ, 23 ಸರ್. 14 ರೂಪಾಯಿ ವಿಲಿಯಮ್ಸ್, 14 ರೂಪಾಯಿ ಸರ್. ಏನ್ ಸ್ಟಾರ್ಟಿಂಗ್ ಏನೇನ್ ಖರ್ಚು ಮಾಡಿದ್ರಿ? ಸ್ಟಾರ್ಟಿಂಗ್ ಫಸ್ಟ್ ಲಿಂದ ಸರ್, ಫಸ್ಟ್ ಗುಂಡಿ ತೆಗೆದಿವಿ ಸರ್, 1.5 ಅಡಿ ಅಗಲ, 2 ಅಡಿ ಒಳಗ್ ಗುಂಡಿ ತೆಗೆದ್ವಿ ಸರ್. ನೆಕ್ಸ್ಟ್ ಒಂದು 10 ಟ್ರಿಪ್ ಮಣ್ಣು ಕೆರೆದ್ ಒಂಡ ಸರ್, ಆ ಮಣ್ಣು ಅದಕ್ಕೆ ಶಿಫ್ಟ್ ಮಾಡಿದ್ ಸರ್. ಅದ ಶಿಫ್ಟ್ ಮಾಡಿದ್ಮೇಲೆ 9 ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಸರ್, ಎಲ್ಲಾ ಕುಣಿಗೆ ಹಾಕಿದ್ವಿ ಸರ್. ಆಮೇಲೆ ಅವರು ಪೊಟ್ಯಾಶು ಸಾಫ್ ಟ್ರೈಕೋಡರ್ಮರ್ ಅವನ್ನೆಲ್ಲ ಕೊಟ್ಟಿದ್ರು ಸರ್. ಅವನ್ನೆಲ್ಲ ಒಂದು ಗೊಬ್ಬರದಾಗ ರೂಟರ್ ಹೊಡೆದು ಅದನ್ನೆಲ್ಲ ಹಾಕಿ ಆಮೇಲೆ ಲೇಬರ್ ಕೊಟ್ಟಾಗ ಕರೆಕ್ಟ್ ಆಗಿ ಅವ್ರು ಏನ್ ಹೇಳಿದ್ರು ಸರ್ ವಿಧಾನ, ಆ ವಿಧಾನದಾಗ ನಾಟಿ ಮಾಡಿವಿ ಸರ್. ಈ ಬಾಳೆ ತಳಿಯಲ್ಲಿ ಏನ್ ಸಮಸ್ಯೆಗಳಿದಾವೆ? ಬಾಳೆ ಸಮಸ್ಯೆ ಅಂದ್ರ ಗಾಳಿ ಸರ್ ಫಸ್ಟ್, ಒಂದು ದೊಡ್ಡ ಸಮಸ್ಯೆ ಅಂದ್ರ ಗಾಳಿ. ಆಮೇಲೆ ಬ್ಯಾಸಿಗೆಯಲ್ಲಿ ಸರ್ ಬೆಂಕಿ ರೋಗ ಅಂತ ಬರ್ತದ ಸರ್. ಓಹೋ, ಬಿಸಿಲಿಗೆ ಟೋಟಲಿ ಸುಳಿನೇ ಬರಲ್ಲ ಸರ್, ಸುಟ್ಟೋಗ್ಬಿಡ್ತದ ಸರ್. ನೀವು ಎಷ್ಟು ನೀರ್ ಬಿಟ್ರನ ಈ ವರ್ಷ ಅದಿತ್ತು ಸರ್, ಬೇಗ ಮಳೆ ಆಗ್ಲಿಲ್ಲ ಅಂದ್ರೆ ಬಾಳೆ ಸಕ್ಸಸ್ ಆಗ್ತದಲ್ಲ ಸರ್ ಈ ವರ್ಷ. ಸ್ವಲ್ಪ ಮಳೆ ಚೆನ್ನಾಗಾಯ್ತು, ತಂಪು ಇರಬೇಕು. ಹ್ಞೂ ಸರ್, ತಂಪು ಇರಬೇಕು. ಹಂಗೆ ಸುಳಿ ಟೋಟಲಿ ಸುಟ್ಟು ಇದಾಗ್ಬಿಟ್ಟಿತ್ತು ಸರ್. ಹಂಗೆ ಗಿಡ ಸುಳಿನೇ ಇರ್ತಿದ್ದಿಲ್ಲ ಸರ್. ನೀರಿನ ಅಗತ್ಯತೆ ಎಷ್ಟಿರ್ತದೆ ಬಾಳೆ ಬೆಳೆಗೆ? ಭಾಳ ಬೇಕು ನೀರು, 50% ಬೇಕು ಸರ್ ನೀರು. ಜಾಸ್ತಿ ಏನು ಬೇಕಾಗಲ್ಲ ಸರ್, 50%. ಇದು ನೀರು ಹರಿಸುವ ವಿಧಾನ ಸೂಕ್ತನಾ ಅಥವಾ? ಇಲ್ಲ ಸರ್, ಡ್ರಿಪ್ ಸರ್, ಹನಿ ನೀರಾವರಿ ಬೇಸ್. ಹನಿ ನೀರಾವರಿ ಆದ್ರೆ ಹುಲ್ಲು ಆಗಲ್ಲ ಸರ್. ಆಮೇಲೆ ಅದಕ್ಕೇನು ಔಷಧಿ ಕೊಡ್ತೀವಲ್ಲ ಸರ್, ಡ್ರಿಪ್ನೇ ಕೊಡ್ತೀವಿ ಸರ್. ಅತಿ ಬೇಗವಾಗಿ ತಗೊಂತದ ಸರ್ ಅದು. ಓ ಹಂಗೆ, ಔಷಧಿಯನ್ನು ಸಹಿತ ನೀವು ಡ್ರಿಪ್ ಅಲ್ಲಿ ಕೊಡ್ತೀವಿ? ಈಗ ನಾವ್ ಹೆಂಗ್ ಸರ್ ಮನುಷ್ಯರಿಗೆ ನರಗಳಿಗೆ ಆ ಟೈಪ್ ಬೇಗ ತಗಂತ ಸರ್. ನಾವ್ ಹಿಂಗ್ ಬಗದ ಹಾಕಿದ್ರೆ ಒಂದ್ ವಾರ ತಗಂತದ ಸರ್, ಡ್ರಿಪ್ ಗೆ ಹಾಕಿದ್ರೆ ಒಂದ್ 3-4 ದಿನ ತಗೊಂಬಿಡ್ತೀವಿ ಸರ್. ಆ ಟೈಪ್ ಅವ್ರೆಲ್ಲ ಅದಾವ ಸರ್, ಅವರು ಗೊಬ್ಬರಗಳು ಬಾಳೆ ಗಿಡಕ್ಕೆ ಕೊಡೋ. ಈಗ G9 ವಿಲಿಯಮ್ಸ್ ತಳಿ, ಇದನ್ನ ನೀವು ಅಂದ್ರೆ ಮಾರ್ಕೆಟ್ ಮಾಡಬೇಕು, ಮಾರಾಟ ಮಾಡ್ಬೇಕು, ಎಲ್ಲಿ ಹೋಗ್ತೀರಿ, ಎಲ್ಲಿ ಯಾರು ಖರೀದಿ ಮಾಡಿ? ಈಗ ಅವರೇ ಬಂದಿದ್ರು ಸರ್ ಮೊನ್ನೆ, ಹೊಸಪೇಟೆಯವ್ರು ಒಂದು 3 ಜನ ಬಂದಿದ್ರು ಸರ್, ಬಂದು ತೋಟ ನೋಡ್ಕೊಂಡಿದ್ರು ಸರ್. ಅದು ಹೆಂಗಂತ ಸರ್, ಈಗ ಅವರೇ ಗುತ್ತಿಗೆ ಹಿಡ್ಕಂತಾರ ಸರ್, ನಾವೇ ಹೋಯ್ತೀವಿ ಈ ರೇಟ್ ಅಂತಂದೇಳಿ ಫಿಕ್ಸ್ ಮಾಡ್ಕೊಂತ. ಆಯ್ತಂತಂದೇಳಿ 14 ರೂಪಾಯಿ 50 ಪೈಸೆ ಮುಗ್ದಿತ್ತು ಸರ್ ಕೆಜಿ. ಕೆಜಿ ಸರ್ 14 ರೂಪಾಯಿ 50 ಪೈಸೆ ಅಂತಂದ್ರೆ ನಮ್ದು ಬಾಳೆ ಎವರೇಜ್ 30 ಕೆಜಿ ಹಿಡಿದ್ರು ಸರ್ ಅವ್ರು. ಒಂದು ಕೊನೆಗೆ ಎಷ್ಟು? 9-10 ಟನ್ ಆಗ್ತದೆ ಅಂತಂದ ಹೇಳಿದ್ರು ಸರ್. ಒಂದು ಕೊನೆ ಎಷ್ಟು ಬರುತ್ತೆ ಅದು? 30 ಕೆಜಿ. 30 ಕೆಜಿ ಬರುತ್ತೆ. ಅಂದ್ರೆ ಕೊನೆಗೆ 435 ರೂಪಾಯಿ. 435. ಎಷ್ಟು ಕೊನೆಗಳಾಗ್ತವೆ? ನಾವು 1300 ಹಾಕಿವ್ ಸರ್ ಅದ್ರಲ್ಲಿ ಸಸಿ, ಅದ್ರಲ್ಲಿ 100 ತೆಗೆದ್ರೆ 1200 ಸರ್. 1200. 1200 ಎವರೇಜ್ ಆಗಿ ಬರುತ್ತೆ ಅಂತ ಮನೆ. ಸೊ ನಿಮಗೆ 5,22,000 ರೂಪಾಯಿ ಅಂದ್ರೆ ಒಂದು ಖರ್ಚು ಎಷ್ಟು ತೆಗಿಬಹುದು ಇದರಲ್ಲಿ ಸರ್? ಇದರಲ್ಲಿ ಖರ್ಚು ನಾವು ಮಾಡಿರ ಸರ್, ತೋಟಗಾರಿಕೆ ಇಲಾಖೆಯವ್ರು ಕೊಟ್ರ ಸರ್ ನಮಗೆ, ಸಸಿಗೆ ಅವರೇ ಕೊಟ್ರ ಸರ್, ಗುಂಡಿ ಅವರೇ ತೆಗಿಸ್ಕೊಟ್ರ. ನಾನು ಗೊಬ್ಬರ ಲೇಬರ್ ಇವತ್ ಮ್ಯಾಲ ಮೇಂಟೆನೆನ್ಸ್ ಮಾಡಿರೋದು 1 ಲಕ್ಷ ಆಗಿರ್ಬೋದು ಸರ್. 4 ಲಕ್ಷಕ್ಕೇನು ತೊಂದರೆ ಇಲ್ಲ? ತೊಂದರೆ ಇಲ್ಲ ಸರ್. ಹೇಳಿದ್ರು ಸರ್ ಗಾಳಿ, ಅದ್ರದ್ದು ದೊಡ್ಡ ರೋಗ ಅಂದ್ರೆ ಗಾಳಿನೇ ಅಷ್ಟೇ. ಗಾಳಿ ಒಂದು ಸರಿಯಾಗಿ ಬಿಟ್ರೆ ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಗಾಳಿಯಿಂದ ತಡೆಯೋದಕ್ಕೆ, ಮರ ತಡೆಯೋದಕ್ಕೆ ಸುತ್ತಲೂ ಬೇಲಿ ತರ ಏನಾದ್ರೂ ಮಾಡ್ಕೊಂಡಿದ್ರೆ ಹೇಗೆ? ಇಲ್ಲ ಸರ್, ಏನ್ ಮಾಡಿಲ್ಲ ಸರ್, ಅದು ಏರಿಯಾ ಸ್ವಲ್ಪ ತೆಗ್ಗೈತೆ ಸರ್. ಓ, ಹಾಗಾಗಿ ನಿಮ್ಗೆ ಕಷ್ಟ ಅದು. ಸರ್ ಮಳೆಗಾಲ ಗಾಳಿ ಬೀಸ್ತಿದೆ ಅಂದ್ರೆ ಭಯ. ಸರ್ ಭಯ ಸರ್ ಸ್ವಲ್ಪ. ಏನ್ ತೊಂದ್ರೆ ಏನಿಲ್ಲ ಸರ್, ಮಾಡ್ಬೋದು. ಈಗ ನಾವು ಸಿಂಗಲ್ ಅದೀವಿ ಸರ್. ಹೌದು, ಈಗ ಒಬ್ಬರೇ ಸರ್ ನಾವು ವ್ಯವಸಾಯ ಮಾಡೋದು, ಹಂಗಾಗಿ ಸ್ವಲ್ಪ ಲೇಬರ್ ತಗೊಂಡು ಹೋಗಿ ಮಾಡಿಸೋದು ಇವತ್ತು ವ್ಯವಸಾಯ ಕಷ್ಟ ಐತೆ ಸರ್. ಇವತ್ತಿನ ಪರಿಸ್ಥಿತಿ ಬಹಳ ಕಷ್ಟ ಐತೆ ಸರ್. ಈಗ ಒಂದು ಬಾಳೆ ಬೆಳೆಯನ್ನ ಬೆಳೆಯುವಂತ ರೈತ ಕುಟುಂಬದವರು ಯಾರೆಲ್ಲ ಕೆಲಸಗಳನ್ನ ಮಾಡಬಹುದು, ಏನೇನ್ ಕೆಲಸ ಮಾಡಬಹುದು? ಇವತ್ತು ನೋಡಿ ಸರ್, ನಾವು ಮನೆಯಲ್ಲಿ ಕೆಲಸ ಮಾಡ್ಬೇಕಂತ ನಿಂತ್ಕಂದ್ರೆ ಆ ಬಾಳೆ ಟೋಟಲಿ ಯಾರು ಬೇಕಾಗಿಲ್ಲ ಸರ್. ಇಡೀ ಬಾಳೆ ತಯಾರು ಮಾಡಿ ನಾವೇ ಬಾಳೆಕಾಯಿ ನಿರ್ವಹಿಸಬಹುದು, ಒಬ್ಬರೇ ನಿರ್ವಹಿಸಬಹುದು, ಯಾರು ಬೇಕಾಗಿಲ್ಲ ಸರ್. ಅಂತ ದೊಡ್ಡ ಕೆಲಸ ಏನಿಲ್ಲ ಸರ್. ಆಳುಗಳ ಅಗತ್ಯ ಇರ್ತದ ಕಳೆ ತೆಗೆ? ಮನೆಯಲ್ಲಿದ್ರೆ ಇಲ್ಲ ಸರ್, ಯಾರಿಲ್ಲ ಸರ್, ಮನೆಯಲ್ಲಿದ್ರೆ ಯಾರಿಲ್ಲ ಸರ್. ಏನಪ್ಪ ಇದ ಮಲ್ಚಿಂಗ್ ಹಾಕಿದ್ರೆ ಮುಗೀತು ಸರ್. ಮುಗೀತು ಮುಗೀತು ಸರ್. ಓಹೋ, ಹುಲ್ಲು ಬೆಳೆಯೋದಿಲ್ಲ, ಏನು ಬೆಳೆ, ಕಸ ಆಗೋದಿಲ್ಲ. ಈಗ ಗೊಬ್ಬರ ಸಮೇತ ಡ್ರಿಪ್ಪಿನ ಮುಖಾಂತರ ಕೊಡ್ತೀವಿ ಸರ್. ಈಗ ಗುನ್ನಿ ಬಂತ ಅವಾಗ ಅವಾಗ ಕೊಯ್ತೀವಿ ಸರ್. ಆಮೇಲೆ ಅವನು ಕೂಡ ದಸರಾ ದೀಪಾವಳಿಗ ಕೊಯ್ಕೊಂಡು ಹೋಗ್ತಾರ ಸರ್, ಅವ್ನ ಗುತ್ತಿಗೆ ಹಿಡ್ಕೊಳಕ್ ಬರ್ತಾರ ಸರ್. ಅವು ಮರಿ ಸರ್, ಬಾಳೆ ಮರಿಗಳು. ಅವನು ಒಂದ್ ರೇಟಿಗೆ ನಮಗೆ ದುಡ್ಡು ಕೊಟ್ಟು ಹೋಯ್ತಾರ ಸರ್. ಬಾಳೆ ಬೆಳೆ ಲಾಭದಾಯಕ ಬೆಳೆ ಸರ್. ಒಂದು ಫ್ಯಾಮಿಲಿಗೆ ಗಂಡ ಏನ್ ಇದೀವಿ ಅಂದ್ರ ಅವರು ಜವಾಬ್ದಾರಿ ಮಾಡ್ಕೊಂಡು ಹೋದ್ರೆ ಆರಾಮ್ ಮಾಡ್ಬೋದು ಸರ್. ಜೊತೆಗೆ ಎಲ್ಲೋ ಆ ಕೆಲಸ ಈ ಕೆಲಸ ಅಂತ ಅಲ್ದಾಡುವ ಅಗತ್ಯ ಇಲ್ಲ. ಇಲ್ಲ ಸರ್, ಮಾಡ್ಕೊಂಡು ಹೋಗ್ಬೋದು ಸರ್, ಲಾಭದಾಯಕ ಬೆಳೆ. ಇದ್ರ ಜೊತೆಗೆ ಬೇರೆ ಏನೇನ್ ಬೆಳಿತೀರಿ ಸರ್? ನಾವು ಮೊದ್ಲು ಇದು ಮಾಡಿದ್ವಿ ಸರ್, ಪೋಲ್ಟ್ರಿ ಫಾರ್ಮ್ ಮಾಡಿದ್ವಿ. ಕೋಳಿ ಫಾರ್ಮ್ ಮಾಡಿದ್ರೆ ಇನ್ನ ಐತಿ ಸರ್, ಇವಾಗ್ಲೇ ಸ್ವಲ್ಪ ಅದು ಲಾಸ್ ಆದಕ್ಕೆ ಸ್ಟಾಪ್ ಮಾಡಿವಿ. ಲಾಸ್ ಅಂದ್ರೆ ಏನ್ ಕಾರಣ, ಏನಾಯ್ತು? ರೇಟ್ ಸಿಗ್ಲಿಲ್ಲ ಸರ್. ಅದು ಮರಿ 40 ರೂಪಾಯಿ ಇತ್ತು ಸರ್, ತಗೊಂಬಂದ್ ಮೇಯಿಸಿದ್ವಿ ಸರ್. ಚಿಕನ್ ರೇಟ್ 50 ರೂಪಾಯಿ ಆಯ್ತು ಸರ್, 50 ರೂಪಾಯಿ. ನಂದು ಫುಡ್ ಕಾಸ್ಟ್ 6 ಲಕ್ಷ ಆಯ್ತು ಸರ್, ಅದು 3 ಲಕ್ಷಕ್ಕೆ ಆಯ್ತು ಸರ್. ಕಂಟಿನ್ಯೂ 4 ಬ್ಯಾಚ್ 3-3 ಲಕ್ಷ ಲಾಸ್ ಆಯ್ತು ಸರ್. ಎಷ್ಟು ವರ್ಷದಿಂದ ಇದನ್ನ ಹೇಳೋದು? 8-9 ತಿಂಗಳಿಂದ ಸರ್. ಅವಾಗ ರೇಟ್ ಕಡಿಮೆ ಆಗಿತ್ತು? ಹೌದು ಸರ್, 50 ರೂಪಾಯಿ ಬಂದದ ಸರ್ ರೇಟ್. ಹೌದಾ? ಹ್ಞೂ ಸರ್. ಆಮೇಲೆ ಹೆಂಗೆ ವ್ಯತ್ಯಾಸ ಆಯ್ತು? ಕಂಪ್ನಿಗಳು ಎಲ್ಲ ಕಂಪ್ನಿ ಥ್ರೂ ಹಾಕ್ತಾರ ಸರ್ ಕೋಳಿ, ಸ್ವಂತ ಹಾಕರ್ ಬಹಳ ಕಮ್ಮಿ ಸರ್. ನಮ್ ಭಾಗದಾಗ ಕೋಳಿ ಫಾರಂಗಳು ಇಲ್ಲ ಸರ್, ನಾವು ಸ್ವಂತ ಮಾಡ್ಬೇಕು ಸರ್ ಇಲ್ಲಿ ಏನ್ ಮಾಡಿದ್ರು. ಹಂಗಾಗಿ ಸ್ವಲ್ಪ ಲಾಸ್ ಆಯ್ತು, ಕಂಪ್ನಿ ಆಗಿದ್ರೆ ಏನ್ ಲಾಸ್ ಹಾಕದಿಲ್ಲ ಸರ್. ಮೊಟ್ಟೆ ಮಾರಾಟ ಆಗ್ತಿತ್ತು? ಇಲ್ಲ ಸರ್, ಮೊಟ್ಟೆ ಅದಲ್ಲ ಸರ್, ಬ್ರಾಯ್ಲರ್ ಮಾಂಸ. ಈಗ ಕೋಳಿ ಫಾರಂ ತೆಗ್ದಿದ್ರಿ? ತೆಗದಿಲ್ಲ ಸರ್, ಐತ್ ಸರ್ ಐತೆ, ಬಟ್ ಅದು ಮೇಂಟೈನ್ ಮಾಡಿಲ್ಲ ಸರ್. ಎಷ್ಟು ಕೋಳಿಗಳಿದಾವೆ? 4 ಸಾವಿರ ಸರ್. ಈಗಲೂ ಇದಾವೆ? ಇಲ್ಲ ಸರ್, ಕೋಳಿ ತೆಗೆದ್ಬಿಟ್ಟಿ. ಶೆಡ್ ಒಂದ ಐತಿ. ಶೆಡ್ ಒಂದೇ ಇದೆ, ಅದನ್ನೇ ಬೇರೆ ಎದಕ್ಕಾದ್ರೂ ಬಳಸ್ಕೊಳಕ್ ಬರಲ್ವಾ? ಬರ್ತದ ಸರ್, ನಾವು ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ದಿನ ನೋಡೋಣ ಅಂತ ಸುಮ್ಬಿಟ್ಟಿವಿ ಸರ್. ಈಗ ನಿಮ್ಗೆ ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಲಾಭ ಇದೆ ಅಂತ ಗೊತ್ತಾಗಿದೆ, ಬಾಳೆ ಬೆಳೆಯನ್ನ ಬೆಳೀತಾ ಇದ್ರಿ, ಇನ್ನು ಬೇರೆ ಬೇರೆ ಬೆಳೆಗಳ ಬಗ್ಗೆ ತಿಳ್ಕೊಳ್ಬೇಕು, ತರಬೇತಿ ಹೋಗ್ಬೇಕು ಅಂತ ಅನ್ಸಿದ್ಯಾ ಅಥವಾ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಸರ್ ಕರೆದ್ರೆ ಹೋಗ್ತೀವಿ ಸರ್, ಒಂದು 2-3 ಟೈಮ್ ಬಾಗಲಕೋಟೆಗೆ ಹೋಗಿವಿ ಸರ್. ಹೋಗಿದ್ರಿ? ಮೈಸೂರಿಗೆ ಒಂದ್ಸಲ ಕರ್ಕೊಂಡು ಹೋಗ್ರಿ ಸರ್. ಕುರಿದ ಟ್ರೈನಿಂಗ್ ಹೋಯ್ತು ಸರ್. ಕುರಿ ಸಾಕಾಣಿಕೆ? ಹ್ಞೂ ಸರ್, 3 ದಿನ ಹೋಗಿದ್ವಿ ಸರ್. ಕೋಳಿದು ಕುರಿದ ಎರಡು ಅವಾಗ ಕರ್ಕೊಂಡು ಹೋಯ್ತು ಸರ್. ಅವಾಗ ಸರ್ಟಿಫಿಕೇಟ್ ಕೊಟ್ಟಿದ್ರು ಸರ್, ಅದಕ್ಕೆ ಲೈಸೆನ್ಸ್ ತಗೊಂಡ್ರೆ ಹೋಗಿದ್ವಿ ಸರ್. ಸೊ ಬಾಳೆ ಇದು ನಿರಂತರವಾಗಿ ಸಾಗುತ್ತೆ ಮುಂದೆ? ಹ್ಞೂ ಸರ್, ಕಂಟಿನ್ಯೂ ಇರ್ತದೆ ಸರ್. ಈಗ ಮತ್ತೆ ಪ್ರತಿ ಬಾರಿ ನೀವು ಹೊಸ ಕಂದೆ ಹಾಕ್ಬೇಕಾ ಅಥವಾ ಪಕ್ಕದಲ್ಲಿ ಬೆಳೀತೀರ? ಇದು 3 ವರ್ಷ ಬರ್ತದೆ ಅಂತ ಹೇಳಿದ್ರು ಸರ್. 3 ವರ್ಷ ತನಕ ಏನ್ ಹಾಕಂಗಿಲ್ಲ ಅಂತ ಹೇಳಿ. ನಂತರ ಮತ್ತೆ ನೀವು ಬೇರೆ ಬೇರೆ ಬೆಳೆ ಮಾಡಬಹುದು? ಅಂದ್ರೆ ಬಾಳೆ ಬಿಟ್ಟು ಬೇರೆ ಬೆಳೆ ಬೆಳಿಬೇಕಾ ಅಥವಾ ಈ ಬಾಳೆಯಲ್ಲೇ ಬೇರೆ ಕಂದು ಹೊಸ ಕಂದು ತಂದು ಹಾಕ್ಬೇಕಾ? ಹೊಸ ಕಂದು ಸರ್, ಇದು ಇದು ಬರಲ್ಲ ಸರ್ 3 ವರ್ಷ ಆದ್ಮೇಲೆ. ಸರ್ ಇದು ಇಳುವರಿ ಕಮ್ಮಿ ಹಾಕ್ಯಂತ ಹೋಗತ್ತೇನೆ ಸರ್. ಹಂಗಾಗಿ 3 ವರ್ಷಕ್ಕೊಂದ್ಸಲ ಹೊಲ ಇದು ಮಾಡಿ ಮತ್ತೆ ಹೊಸದ್ ಹಾಕ್ಬೇಕು ಸರ್, ಇವಾಗ ಮಾಡಿದ್ವಲ್ಲ. ಒಳ್ಳೇದು ಕೊಟ್ರೀಶ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ G9 ವಿಲಿಯಮ್ಸ್ ನ ತಳಿಯ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೊಟ್ರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಓಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಕೃಷಿಯಲ್ಲಿ ಬೇವಿನ ಮೂಲದ ಕೀಟನಾಶಕಗಳ ಬಳಕೆ. ಬೇವು ವಿವಿಧ ತರವಾಗಿ ಒಂದು ಕೀಟಗಳನ್ನು ಹತೋಟಿ ಮಾಡ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಪ್ರತಿರೋಧಕತೆ. ಈ ಒಂದು ಪ್ರತಿರೋಧಕತೆ ಅಂದ್ರೆ ಘಾಟು ವಾಸನೆ ಮತ್ತು ಕಹಿ ರುಚಿಯಿಂದಾಗಿ ಕೀಟಗಳು ಬೆಳೆಯ ಸಮೀಪ ಬರದಂತೆ ಮಾಡಿ ಗಿಡದ ಮೇಲೆ ಈ ಒಂದು ಮೊಟ್ಟೆ ಅಥವಾ ತತ್ತಿಗಳನ್ನು ಇಡುವುದನ್ನ ನಾವು ತಡೆಗಟ್ಟಕ್ಕೆ ಸಹಕಾರಿ ಆಗ್ತದೆ. ಎರಡನೇದಾಗಿ ಬೇವಿನ ಔಷಧಿಯ ಸಿಂಪಡಣೆಗಳಿಂದ ಬೆಳೆಗಳ ಭಾಗಗಳು ಕಹಿಯಾಗುವುದರಿಂದ ಕೀಟಗಳು ಆ ಭಾಗವನ್ನು ತಿನ್ನುವುದಿಲ್ಲ. ಇದರಿಂದ ನಮಗೆ ಬೆಳೆಯ ರಕ್ಷಣೆ ಆಗ್ತದೆ. ಇನ್ನು ಮೂರನೇದಾಗಿ ಕೀಟ ಬೆಳವಣಿಗೆ ನಿಯಂತ್ರಕವಾಗಿ ಸಹ ಈ ಒಂದು ಬೇವನ್ನು ನಾವು ಬಳಸಬಹುದು. ಅಂದ್ರೆ ಕೀಟಗಳ ವಿವಿಧ ಬೆಳವಣಿಗೆ ಹಂತಗಳ ಮೇಲೆ ಇದು ತೀವ್ರ ಪರಿಣಾಮವನ್ನು ಉಂಟು ಮಾಡಿ ಚರ್ಮ ಕಳಚುವಿಕೆಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ಚರ್ಮದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂತಹ ಕ್ರೈಟಿನ್ ತಯಾರಿಕೆಯನ್ನ ಈ ಒಂದು ಬೇವಿನ ವಿಷವು ತಡೆಗಟ್ಟುತ್ತದೆ. ಇನ್ನು ಕೀಟಗಳಲ್ಲಿ ನಪುಂಸಕತೆ, ಸೊ ಇದು ಸಹ ಒಂದು ಬೇವಿನ ವಿಷದಿಂದ ಆಗುವಂತ ದುಷ್ಪರಿಣಾಮ ಕೀಟಗಳ ಮೇಲೆ. ಅಂದ್ರೆ ಕೀಟಗಳಲ್ಲಿ ನಿರ್ವೀರ್ಯತೆಯನ್ನು ಉಂಟು ಮಾಡಿ ಅದರಿಂದ ಕೀಟಗಳು ನಪುಂಸಕವಾಗಿ ಅವುಗಳ ಸಂತತಿಯನ್ನ ಮುಂದುವರಿಯದಂತೆ ತಡೆಗಟ್ಟುತ್ತದೆ. ಬೇವಿನ ವಿಷದ ಪರಿಣಾಮವಾಗಿ ಬೆಳೆಯನ್ನು ತಿಂದ ಮೊದಲೆರಡು ಹಂತದ ಕೀಟಗಳು ವಿಷದಿಂದ ಸಾವನ್ನ ಉಂಟು ಮಾಡ್ತದೆ. ಇನ್ನ ಸಂಯೋಗದ ತಡೆ, ಅಂದ್ರೆ ಹೆಣ್ಣು ಮತ್ತು ಗಂಡು ಪತಂಗಗಳು ಸಂಯೋಗ ಹೊಂದದಂತೆ ಈ ಒಂದು ಬೇವಿನ ಮೂಲದ ಕೀಟನಾಶಕಗಳು ತಡೆಗಟ್ಟದು. ಬೇವಿನ ಮೂಲದ ಕೀಟನಾಶಕಗಳನ್ನ ಯಾವ ರೀತಿ ನಾವು ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, 5% ಬೇವಿನ ಬೀಜದ ಒಂದು ಕಷಾಯವನ್ನು ತಯಾರಿಸಿ ಅದನ್ನ ಸಿಂಪಡಣೆ ಮಾಡಿ ಕೀಟವನ್ನು ಹತೋಟಿ ಮಾಡುದು. ಕಷಾಯವನ್ನ ತಯಾರಿಸುವ ರೀತಿ ಅಂತಂದ್ರೆ, ನಾವು ಮೊದಲನೇದಾಗಿ ಒಳ್ಳೆ ಗುಣಮಟ್ಟದ ಮತ್ತು ತಾಜಾ ಬೇವಿನ ಹಣ್ಣುಗಳನ್ನ ನಾವು ಸಂಗ್ರಹಣೆ ಮಾಡಿ ಒಂದು ನೀರಿನಲ್ಲಿ ನೆನೆಸಿಡಬೇಕು. ನಂತರ ಹಣ್ಣುಗಳನ್ನು ಚೆನ್ನಾಗಿ ಹಿಚುಕಿ ಈ ಬೀಜಗಳನ್ನು ಬೇರ್ಪಡಿಸಬೇಕಾಗ್ತದೆ. ಬೀಜಗಳನ್ನು ಒಣಗಿಸಿ ಹೊರಕವಚವನ್ನು ತೆಗೆದು ಒಳಗಿನ ತಿರುಳನ್ನ ಬೇರ್ಪಡಿಸಬೇಕಾಗ್ತದೆ. ನಂತರ ತಿರುಳನ್ನು ಒಣಗಿಸಿ ಪುಡಿ ಮಾಡಿ ನಾವು ಇಟ್ಕೊಳ್ಬೇಕಾಗ್ತದೆ. ಈ ರೀತಿ ಪುಡಿ ಮಾಡಿದಂತ ಒಂದು ಬೇವಿನ ಬೀಜದ 5 kg ಪುಡಿಯನ್ನ ಒಂದು ಅರಿವೆಯಲ್ಲಿ ಕಟ್ಟಿ ಡ್ರಮ್ನಲ್ಲಿ ಅಥವಾ ಕಂಟೈನರ್ ಅಲ್ಲಿ ಆಗ್ಲಿ ಅದನ್ನ 10-12 ತಾಸುಗಳವರೆಗೆ ನಾವು ನೆನೆಸಿಡಬೇಕು. ಇನ್ನು ಬೇವಿನ ಬೀಜದ ಕಷಾಯವನ್ನ 10-12 ಗಂಟೆಗಳ ನಂತರ ನಾವು ಆ ಒಂದು ಬೀಜದ ಪುಡಿಯನ್ನ ತಯಾರಿಸ್ಕೋಬಹುದು. ಈ ರೀತಿ ಒಂದು ಕಷಾಯವನ್ನ 1 liter ನೀರಕ್ಕೆ 2-3 grams ಸೋಪಿನ ಪುಡಿಯನ್ನ ಬೆರೆಸಬೇಕಾಗ್ತದೆ. 5 grams ಬೇವಿನ ಬೀಜದ ಒಂದು ಪುಡಿಯಿಂದ ಸುಮಾರು 100 liters ನಾವು ಕಷಾಯವನ್ನು ತಯಾರಿಸ್ಕೋಬಹುದು. ಇದನ್ನ ನೇರವಾಗಿ ನಾವು ಬೆಳೆಗೆ ಸಿಂಪಡಣೆ ಮಾಡೋದ್ರಿಂದ ಕೀಟಗಳ ಹತೋಟಿ ಸಾಧ್ಯ ಆಗ್ತದೆ. ಬೇವಿನ ಬೀಜನ ನೇರವಾಗಿ ಒಂದು ಬೆಳೆಗಳಿಗೆ ಬಳಸಿ ಸಹ ಉಪಯೋಗಿಸ್ಬೋದು. ಅದು ಯಾವ ರೀತಿ ಅಂತಂದ್ರೆ, ಈ ಒಂದು ಮೊದಲನೇದಾಗಿ ಸಂಗ್ರಹಣೆ ಮಾಡುವ ರೀತಿ ಅಂತಂದ್ರೆ, ಗಿಡದ ಬುಡದಲ್ಲಿ ಬಿದ್ದಿರುವಂತಹ ಅಂದ್ರೆ ಮರದ ಕೆಳಗಡೆ ಬಿದ್ದಿರುವಂತಹ ಒಂದು ಪಕ್ವವಾದ ಹಣ್ಣುಗಳನ್ನ ಕೈಯಿಂದ ಅಥವಾ ಪೊರಕೆಯಿಂದ ಸಂಗ್ರಹಿಸಿ ಕಸಕಡ್ಡಿಗಳನ್ನು ಬೇರ್ಪಡಿಸಬೇಕು. ನಂತರ ಹಣ್ಣುಗಳನ್ನು ಸಾಧ್ಯವಾದ ಮಟ್ಟಿಗೆ ದಿನಾಲು ಬೆಳಗಿನ ಜಾವದಲ್ಲಿ ಸಂಗ್ರಹಿಸುವುದು ಸೂಕ್ತ.

ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ರೈತ ಬಂದವರೇ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮತ್ತೊಂದು ಕೃಷಿ ಗೀತೆಯನ್ನ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ತಿಳಿದು ಕಸುವ ತಂದವರಾಗಿ ಮಧುಮೇಹದ ಬೊಜ್ಜು ತಳ್ಳುವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಪರಿಸರ ನಾಶ ಮಾಡದೆ ಕೀಟ ಮುಕ್ತರಾಗಿ ರಾಸಾಯನಿಕ ಬೇಡದಿ ಶಕ್ತರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಸಾಕು ಸಫಲರಾಗಿ ಬಾರದ ಮಳೆ ತಂದ ಬೆಂಕಿ ಜಿಗಿಯಳುವವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ರೈತ ಬಾಂಧವರೇ, ಇದುವರೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳಿದರೆ. ಇನ್ನು ಹೊತ್ತಾಯ್ತು, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ನಮಸ್ಕಾರ. ಗ್ರಾಮಾಂತರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಪ್ರಕಟಣೆಗಳು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ.